ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮನಿ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಮೊದಲಿಗೆ ಲಿಂಗಸುಗೂರು ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ರೈತರಾದ ಆದ್ಯಪ್ಪ ಅವರ ಸಮಗ್ರ ತೋಟಗಾರಿಕಾ ಮತ್ತು ಅರಣ್ಯ ಮರ ಆಧಾರಿತ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ, ಹಾಗೂ ಗಂಗಾವತಿ ತಾಲೂಕಿನ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. ರೈತ ಬಾಂಧವರೇ, ಬನ್ನಿ ಮೊದಲಿಗೆ ಕೇಳೋಣ ಲಿಂಗಸುಗೂರು ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಪ್ರಗತಿಪರ ರೈತರಾದ ಆದಪ್ಪ ಅವರ ಸಮಗ್ರ ತೋಟಗಾರಿಕೆ ಮತ್ತು ಅರಣ್ಯ ಮರ ಆಧಾರಿತ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿಯ ರೈತರು ಲಿಂಗಸೂರು ತಾಲೂಕು ಸುಲ್ತಾನ್ಪುರ್ ಗ್ರಾಮದ ಆದಪ್ಪ ಅವರು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಕರು, ಜೊತೆಗೆ ಹಲವಾರು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಹಣ್ಣಿನ ಬೆಳೆಗಳು ಮತ್ತು ಹೂವಿನ ಬೆಳೆಗಳನ್ನ ಸತತವಾಗಿ 10 ವರ್ಷದಿಂದ ಈ ಒಂದು ಬೆಳೆಗಳನ್ನ ಬೆಳೀತಾರೆ. ಹಾಗೇನೆ ಇವರ ಹೊಲದಲ್ಲಿ ಕರಿಬೇವು ಸಹ 1-2 ಎಕರೆದಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವರು ತೋಟದಲ್ಲಿ ಶ್ರೀಗಂಧವನ್ನ ನೋಡಬಹುದು, ಯಾಕಂದ್ರೆ ತಾವು ಶ್ರೀಗಂಧವನ್ನ ಹಚ್ಚಿಲ್ಲ ಕೈಯಿಂದ ಸಸಿಗಳಂತಂದು. ಆ ಶ್ರೀಗಂಧ ಗಿಡ ಒಂದು ಬೆಳೆದದ್ದು, ಅದರದ್ದು ಬೀಜಗಳು ಹೊಲ ತುಂಬ ಬಿದ್ದು ಆ ಬೀಜಗಳು ಎಲ್ಲಿ ಬೀಳ್ತವೆ ಅಲ್ಲೇ ಸಸಿಗಳಾಗಿ ಬೆಳೆದು ದೊಡ್ಡ ದೊಡ್ಡ ಮರಗಳಾಗಿದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆದಪ್ಪ ಅವರು ಯಾವ ರೀತಿ ಇವರ ತೋಟ ಇದೆ, ಜೊತೆಗೆ ಲಾಭ ಹೇಗ್ ಬರ್ತಾ ಇದೆ, ತೋಟಗಾರಿಕೆ ಬೆಳೆಗಳಿಂದ ಯಾವ ರೀತಿ ಅವರು ಲಾಭವನ್ನ ಪಡಿತಾ ಇದ್ದಾರೆ ಅಂತಕ್ಕಂತ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಆದಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಮ ಒಂದು ಮೊದಲನೇದಾಗಿ ಹೇಳಿ, ನಿಮ್ಮ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಎಷ್ಟು ವರ್ಷದಿಂದ ನಿಮಗೆ? ನಮಗ 18 ವರ್ಷ ಆಯ್ತು ಸರ್. 18 ವರ್ಷ ಆಯ್ತ್ರಿ. ನಮ್ಮ ಮೂವರ ಅಣ್ಣ ತಮ್ಮಂದ್ರೆ ಭಾಗ ಮಾಡಿದ ಅವ್ರಿಗೆಲ್ಲ ತೋಟಗಳು ಓದು, ಇದು ಬಹಳ ಕಲ್ಲು ಇದೀತ್ರಿ ಭೂಮಿ ಎಲ್ಲ ಕಿಚ್ಚಿ ಅಂತ ಬಂದು, ಆಮೇಲೆ ನೀರು ಬಹಳ ತೊಂದ್ರೆ ರೀ, ನೀರ್ ಸಿಗ್ಲಾರ್ದಕ್ಕ ಬಹುವಾರ್ಷಿಕ ಬೆಳಿಗ್ ಬಂದೆ ನಾನು. ಅದಕ್ಕೇನ್ ಮಾಡಿದೆ, 10 ಎಕರೆ 24 ಕುಂಟೆ ತೋಟ ರೀ ನಮ್ದು ಇದು. ಅದ್ರಾಗ 1-2 ಎಕರೆ ರೋಡ್, ಆಮೇಲೆ ಮನಿ, ರೇಷ್ಮೆ. ಫಸ್ಟ್ ಗೆ ರೇಷ್ಮೆ ಮಾಡ್ಕೊಂತ ಬಂದೇನ್ರಿ, ಬಂದಾಗ ಏನಾಗ್ಬಿಡ್ತು, ನೀರ್ ಹೋಗ್ಬಿಡ್ತು ಕಂಪ್ಲೀಟ್. ನೀರ್ ಹೋಗಿಂದ ಅದ್ರಾಗ ಸುಗಂಧ ರಾಜ ಕೊಟ್ಟಿದ್ದೆ 3 ಎಕರೆ 1-2 ವರ್ಷದಿಂದ ರೀ. ಆ ಬೆಳೆನ ಸುಗಂಧ ರಾಜ ಒಳ್ಳೆ ಬೆಳಿ ಯಾದಗಿರಿಗೆ 90 ರೂಪಾಯಿ ದಂಗ ಒಪ್ಪಂದ ಮಾಡಿದ್ದೇನ್ರಿ. ನೀರು ಹೋಗಿ ಅದು ಲಾಸ್ಟ್ ಮಾಡಿಬಿಡ್ತು. ಅದಕ್ಕ ಏನ್ ಮಾಡಿದೆ, ಈ 40 ಫೀಟ್ಗೊಂದು ಟೆಂಗ್ ಕೊಟ್ಟಿನ್ರಿ ಇಡೀ 8 ಎಕರೆ. 120 ಎಕರೆ 8 ಎಕರೆದಾಗೈತ್ರಿ ಪೂರ್ತಿ ತೋಟ ಎಲ್ಲದ್ರಾಗ. ಮತ್ ಬದು ಅಲ್ಲ, ನಡಬರ್ಕ ಕೊಟ್ಟಿನಿ. ಆಮೇಲೆ 1 ಎಕರೆ ಹೋದ ವರ್ಷ ಮೊನ್ನೆ 2020 ಗುಲಾಬಿ ಪ್ಲಾಂಟೇಷನ್ ಮಾಡೀನಿ. ಒಳ್ಳೆ ಹೂವು ಚಂದಾಗಿ ಬರಕತ್ತಿತ್ರಿ. ಈಗ ಚಾಲು ಆಗಿತ್ತು, 3 ಕೆಜಿ 4 ಕೆಜಿ ಬರುತ್ತ. ಅದ್ರಾಗ 12 ಫೀಟ್ಗೊಂದು ಮಾಗನಿ ಕೊಟ್ಟಿನ್ರಿ. ಮಾಗನಿ ಎಂತ ಬೆಳೆ ಬರುತ್ತೆ ಅಂದ್ರೆ ತಿಂಗಳಿಗೆ 1 ಫೀಟ್ ಬರುತ್ ನೋಡಿ, ಅಷ್ಟು ಬೆಳೆದಿರುತ್ತೆ. ಆದ್ರೆ 12 ಫೀಟ್ಗೊಂದು ಅದನ್ನ ಕೊಟ್ಟು ತಿರುಗಿ 12 ಫೀಟ್ಗೊಂದು ಬೆಟ್ಟದ ನೆಲ್ಲಿ ಕೊಟ್ಟಿನ್ರಿ. ಅದ್ರಾಗ ಇದು ಆಮೇಲೆ ಇತ್ತ 2 ಎಕರೆದಾಗ 1 85 ಚಿಕ್ಕೋರಿ 85 ನೀರ್ಲ ಕೊಟ್ಟಿನಿ, 100 ಸೀತಾಫಲ ಬಾಲಗ್ರ ನೀರ್ಲ ಸಸಿ 7 ವರ್ಷದಿಂದ ಹಚ್ಚಿನ್ರಿ. ಒಳ್ಳೆ ಬೆಳಿ ಇವಾಗ ಅಂದ್ರೆ ಕನಿಷ್ಠ ನಮಗ ನೀರು ಸಾಲಿ ಇಲ್ಲ, ಒಟ್ಟ ಹೋದ ವರ್ಷದಲ್ಲಿ ಸರಿ ಮಳೆ ಬಿದ್ದಿಲ್ಲ. ಇವಾಗ ಬಿದ್ದಿದ್ದ ಒಂದು ಕನಿಷ್ಠ ಗುಸ್ತು ಗಿಡ ಹೊಡೆದ್ರಿ, ಹೊಡೆದಾದ್ರಾಗ ಒಂದು 30 ಗಿಡ ಮಾತ್ರ ಭಾರಿ ಇದಾವು. 1 ಕ್ವಿಂಟಲ್ ಬೆಳಿ ಬರ್ತಿದ್ರು 1 ಗಿಡ. ಹಣ್ಣು ಪ್ರಾರಂಭ ಆಗಿದೆ, ಈಗ ಹಣ್ಣು ಪ್ರಾರಂಭ ಆಗಿದೆ ನೀರ್ಲನ್ನು ಒಳ್ಳೆ ಬೆಳೀರಿ. ಆಮೇಲೆ ಇಲ್ಲಿಗೆ ಬಂದು 100 ರೂಪಾಯಿ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ. ಓ, ಕೆಜಿ 100 ರೂಪಾಯಿ? ಕೆಜಿ 100 ರೂಪಾಯಿ ರೀ. ಅದು ಹೊರಗಡೆ 200 ರೂಪಾಯಿ ಮಾರ್ತಾರ ಇದಕ್ಕ್ರಿ. ಉಳಿಕೆದ್ದೇನಂತ ಆಮೇಲೆ ಚಿಕ್ಕು ಬರುತ್ತರಿ, ಆಮೇಲೆ ಸೀತಾಫಲ ಬರುತ್ತ, ಅಂಜೂರ ಟರ್ಕಿ ಬುರ ಹಾಕಿದ್ರು ಒಂದ್ 1/2 ಎಕರೆ. ಎಕರೆದಾಗ ಕೆಳಗ ಸುಗಂಧರಾಜ ಹೂ ಐತ್ರಿ, ಅದ್ರಾಗನ ಸೂಜಿ ಮಲ್ಲಿಗೆ 12 ಫೀಟ್ ಬಂದು ಐತ್ರಿ. ಮತ್ತೆ ಒಂದ್ 1/2 ಎಕರೆ ಸೌತಿ ಕನಿಷ್ಠ ಒಂದು 25-30 ಸಾವಿರ ರೂಪಾಯಿ ಆಗಿರ್ಬೇಕ್ರಿ. ಇದು ಸುಗಂಧರಾಜ ಪ್ಲಾಂಟೇಶನ್ ಮಾಡಿ ಅದ್ರಾಗ ಸೌತಿ ಊರಿದ್ದು. ಆಮೇಲೆ ಎಲ್ಲಾ ಇದ್ರಾಗನು 8 ಎಕರೆ ಚಿಲ್ರದಾಗನು ಹೆಂಗ್ ಬಿದ್ದ ನಾಟತ್ತ ಶ್ರೀಗಂಧ, ಅದೇ ತರ ಹಂಗಾಗ್ಬಿಟ್ಟಿನ್ರಿ. ಕನಿಷ್ಠ ಒಂದ್ 2,000 ಗಿಡ ಅಂದಾಜ್ ಆಗ್ಬೋದ್ರಿ ಎಲ್ಲಿ ಬೇಕಲ್ಲಿ ನಾಟಿದ್ದ. ಒಂದ್ 2.5 ಎಕರೆ ಪ್ಯಾರಲ್ ಐತ್ರಿ, ಅದ್ರಾಗನ ಕರ್ಬೇವು 2.5 ಎಕರೆ ಕರ್ಬೇವು ಐತ್ರಿ. ಮಾರ್ಕೆಟ್ ಇಲ್ಲ, ಇಳಕಲ್ಲಿ ಕಳಿಸ್ತಿದ್ವಿ, ಆಮೇಲೆ ಮುಸ್ಕಿ ಕಳಿಸ್ತಿದ್ವಿ. ದಿನ 30 ಕೆಜಿ 50 ಕೆಜಿ ಹಿಂಗ 2,000 ಕ್ವಿಂಟಲ್ ನಂಗ್ರಿ ಒಪ್ಪಂದ ಅದು. ಈಗೆಲ್ಲ ಸುಗಂಧರಾಜನ ನಿಂತ್ಕಂತ್ರಿ ಲಾಕ್ಡೌನ್ ಗೆ, ಕರ್ಬೇವು ನಿಂತ್ಕೊಂಡೈತಿ. ಏನಂದ್ರ ನೀರ್ ಬೆಳೆ ಬಂದ ಬಾಳ ಚಂದ ಬರುತ್ತೆ, ಪ್ಯಾರ್ಲ ಬರಕತ್ತೈತಿ. ಹಣ್ಣು ಏನು ಕಟ್ಟವ್ರಿ, ಒಂದ್ ಲಾಕ್ ಏನು ಇರದೇ ಇದ್ರಿ. ತೆಂಗಂತೂ 1 ರೂಪಾಯಿ ಖರ್ಚು ಇಲ್ಲ, ತೆಂಗ ಅಂದ್ರೆ 1 ಲಕ್ಷ ರೂಪಾಯಿ ಬೆಳೆ ಬರತ್ರಿ. ಅದು ಏನೇನು ನಾವು ಏನ್ ಅದಕ್ಕೆ ಔಷಧಿ ಇಲ್ಲ, ನೀರಿಲ್ಲ, ಎಲ್ಲಕ್ಕೂ ಬಿಡಂಗ ಹೋಗ್ತಿರ್ತಾರ. ಅಂದ್ರೆ ನಿಮ್ಮ ಒಂದು 8 ಎಕರೆ ತೋಟ ಅಂತಂದ್ರೆ ಫುಲ್ ಎಲ್ಲಾ ಒಂದು ಅರಣ್ಯ ಗಿಡಗಳು, ಹಣ್ಣಿನ ಗಿಡಗಳು, ಹೂವಿನ ಒಂದು ಬೇಸಾಯ, ಜೊತೆಗೆ ಕೆಲವೊಂದು ಸೌತೆ ಅಂತ ಹೇಳಿರ್ತಾವು, ಹಲವಾರು ಬೆಳೆಗಳು ತುಂಬಿಕೊಂಡಿದ ನಿಮ್ ತೋಟದಲ್ಲಿ? ಅಲ್ರಿ, ಅರಣ್ಯ ಬೆಳೆದ್ರೆ 150 ಗಿಡ ಸಾಗುವಾನಿ ಐತ್ರಿ, 200 ಹಚ್ಚಿದ್ದೆ ಸುತ್ತ ಬಾಂಡ್ರಿ ಹಚ್ಚೀನಿ ಸಾಗುವಾನಿ. ಆಮೇಲೆ ಬೆಟ್ಟದಲ್ಲಿ ಅದು 100 ಇತ್ರಿ. ಇವಾಗ ಕಾಯಾಗ 50 ಗಿಡ ಅಂದಾಜು ಕಾಯ ಆಗ್ಬಹುದು. ಅದಕ್ಕೆ ಏನ್ ಮಾಡಿ ಇವ್ರ ಏನ್ ಮಾಡಕ್ ಆಗಲ್ಲ ಅಂತೇಳಿ ಬಿದಿರಿ ಮೆಂತೆ ಅಂತೇಳಿ ಬರುತ್ತೆ, ಅದನ್ನ ಒಂದ್ ಸಾಲ್ ಕೊಟ್ಬಿಟ್ಟಿನ್ರಿ ದನಗಳಿಗೆ ಮೇವು. ಎಲ್ಲ ಬೇಲಿ ಮೆಂತೆ ರೀ, ಬೇಲಿ ಮೆಂತೆ, ಬೇಲಿ ಮೆಂತೆ, ಬೇಲಿ ಮೆಂತೆ ಇಷ್ಟೊಂದ್ ನಡೆದೈತ್ರಿ. ದಿವಸ ನೀರ್ಲಂಡ್ ಹೋಗ್ತಾವು. ಈಗ ಸದ್ಯದಲ್ಲಿ ತಮಗೆ ಆದಾಯ ಬರ್ತಕ್ಕಂತ ಬೆಳೆಗಳು, ಆದಾಯ ಕೊಡ್ತಕ್ಕಂತ ಬೆಳೆಗಳು ಯಾವ್ಯಾವಿದಾವೆ? ಈಗ ಹೂ ಐತ್ರಿ, ನೀರ್ಲಂಡ್ ಐತಿ, ಚಿಕ್ಕು ಐತಿ, ಮಾವು 2 ಗಿಡದ ಸಹಿತ ಮಾವು ದೊಡ್ಡ ಬೆಳೀರಿ. ಒಂದ್ ಗಿಡ ನಮ್ದು ಅಂದಾಜು 3 ಕ್ವಿಂಟಲ್ ಬಂದಿರ್ಬೇಕು, ಅದು ಒಳ್ಳೆ ಫಲ ಕೊಡಂತ ತಂದೆ ಹಾಕಿ ನಾವು ತಿನ್ನಕ್ ಮನೆಗೆ ತಗೊಂಡ್ ಬಿದ್ದ ನಾಟಿದ್ರು. ಅದು 2 ಗಿಡ ಭಾರಿ ಸ್ವೀಟ್, ನಮ್ ಕಲ್ಮದ ಅಂತ ಬೆಳಿ ಬರತ್ತಿ ಸರ್. ಅದು ಅಂದ್ರೆ ಸಮೃದ್ಧವಾಗಿ ಎಲ್ಲ ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು ಒಳ್ಳೆ ರೀತಿಯಿಂದ ತಮಗೆ ಕೈ ಹಿಡಿದಿದ್ದಾವೆ. ಅದು ಅಂದ್ರಿ, ಈಗ ನಾನ್ ಪೂರ್ತಿ 10 ಎಕರೆ ಅರಣ್ಯ ಕೃಷಿ ಮಾಡ್ದಂಗ ಆಗಿತ್ತಲ್ರಿ, ಈ ಸಲ ಮಳೆ ಬಂದ್ರೆ ನಮ್ಮ ಹೊಲಕ್ಕಾಗಿಂದ ಮುಂದೆ ನೆಲಕ್ಕೆ ಹೋಗುತ್ತೆ. 20-20 ಮಳೆ ಒಂದ್ 10 ಕಿಲೋಮೀಟರ್ ಮೇಲೆ ಎಲ್ಲಾ ಊರಿಗೆ ಹೆಚ್ಚು ಕೆಡ್ದಿರ ಅಂತಂದ್ರೆ ಕಮ್ಮಿ ನಮ್ಗ ಒಂದ್ ಸರ್ವ್ ಅಂತಾರ್ರಿ. ದಿನ 4 ಗಂಟೆಗೆ ಒಂದ್ ವಾರ ಆಯ್ತು ಮಳೆ ಬೀಳುತ್ತೆ ಎಷ್ಟರ ಆಗ್ಲಿ. ನಿಮ್ಮ ಹೊಲ ಸುತ್ತಮುತ್ತ ನಿಮ್ ಹೊಲದಲ್ಲಿ ಮಾತ್ರ ಬೀಳ್ತಾ ಇದೆ ಆಗತ್ತೆ. ಜನ ಕೇಳಿದ್ರೆ ಏನ ಇಲ್ಲಿ ಬಿಡಪ್ಪ ಅಂತ ಅನ್ಸ್ಬೋದು, ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅಂದ್ರೆ ನಿಮ್ದು ತೋಟ ನೋಡ್ಲಿಕ್ಕೆ ಒಂಥರ ಈಗ ಸಮೃದ್ಧವಾದಂತ ಈ ಕಾಡು ಇದ್ದಂಗ ಕಾಣಿಸುತ್ತೆ ಈಗ. ಅಲ್ರಿ, ಅದು 800 ಫೀಟ್ ಐತಿ, ನೀವು ಒನದಾಗ ಒಂದಾಗ ಆಗತ್ರಿ. ಏನೆಲ್ಲ ಕೊಟ್ಟಿನ ಅವಕ್ಕ ನೋಡಿಗೆ ಬಾಳ, ಬರೀ ಕರಿಬೇವ್ರಿ, ಆಮೇಲೆ ಇವು ಬೇವಿನ ಗಿಡ ಬಾಳೆ ಕೊಟ್ಟಿನ್ರಿ. ಇದ ಐತಿ ಕಾಮಲಾಪುರ ಬಾಳಿ, ಆಮೇಲೆ ಯಾಲಕ್ಕಿ ಬಾಳೆ ರೀ. ಪ್ರತಿಯೊಂದು ಹಣ್ಣಿನ ತಿನ್ಸಂತೂ ಏನೆಲ್ಲ ಐತ್ರಿ. ಅಂದ್ರೆ ನಿಮ್ಗೆ ನಿರಂತರ ಆದಾಯ ಬರ್ತಾ ಇರತ್ತೆ ಒಟ್ಟವಕ್ಕೆಲ್ಲ? ಈಗ ಬರುತ್ತೆ ಕಮ್ಮಿ ಅಂದ್ರೆ ದಿನ 1500 ತೊಂದ್ರೆ ಇಲ್ಲ, ದಿವಸ 1500 ರೂಪಾಯಿ ಅಂದ್ರೆ ಒಳ್ಳೆ ಆದಾಯ ನಿಮಗೆ. ತಿಂಗಳಲ್ಲಿ ಒಂದು 4 ಲಕ್ಷ ಈ ವರ್ಷ ಲೆಕ್ಕಾಚಾರ ಸಾಧ್ಯತೆ ಐತಿ. ಬೇಡ 3 ಲಕ್ಷ ಇಡೋದು ಏನಾಗುತ್ತೆ? ಹೌದು, 3 ಲಕ್ಷ. ಮೂರ್ ಲಕ್ಷ ಇದ್ರ ನಿರ್ವಹಣೆ ಹೇಗ್ ಮಾಡ್ತೀರಿ? ಬೇರೆ ಬೇರೆ ಗಿಡಗಳು ಇರ್ತಾವೆ, ಅದಕ್ಕೆಲ್ಲ ಗೊಬ್ಬರ ಹಾಕುದು, ಇದನ್ನ ಮಾಡುದು ಹೇಗೆ? ಎಲ್ಲದಕ್ಕೂ ಕೊಡೋ ರೀತಿ ಒಳಗ ಮಾಡ್ತೀರಿ, ಹೇಗೆ ಬೇರೆ ಬೇರೆ ಆಗಿ ಮಾಡ್ತಾ ಇರ್ತೀರಾ? ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ ನಾವು. ಇದು ಒಂದ್ 35 ಗುಂಟೆ ಗುಲಾಬಿ, ಗುಲಾಬಿಗೆ ಮಾತ್ರ ಕಷ್ಟ ಇದ್ರಿ. ಉಳಿಕೆದಂತೆ 7 ಎಕರೆಕ್ಕ 1 ಕೆಜಿ ರಾಸಾಯನಿಕ ಗೊಬ್ಬರ ಇಲ್ಲ, ಒಂದ್ ಕ್ರಿಮಿನಾಶಕ ಔಷಧಿ ಇಲ್ರಿ, ಎಲ್ಲ ಆರ್ಗ್ಯಾನಿಕ್ ನಾಗ ಕಂಪ್ಲೀಟ್. ಆಮೇಲೆ ಇವಾಗ 22 ಬಾಕ್ಸ್ ಜೀನ್ ಪೆಟ್ಟಿಗೆ ಇದಾವ್ರಿ. ಓ ಜೇನು ಸಾಕಾಣಿಕೆನು ಮಾಡಿರಿ ಫುಲ್ ಐತ್ರಿ. ಯಾಕಂದ್ರ 800 ರೂಪಾಯಿ ಒಂದ್ ಕೆಜಿ ಬಂದ್ ಹೋಯ್ತಾರ್ರಿ ಇಲ್ಲೇ. ಹೇಗೆ ಎಷ್ಟು ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ರಿ? ಈ 1 ವರ್ಷ ಆಯ್ತ್ರಿ. 1 ವರ್ಷ ಆಯ್ತು. ಯಾಕಂದ್ರೆ ಕ್ರಿಮಿನಾಶಕ ಉಪಯೋಗ ಮಾಡಿದ್ರೆ ಮಾತ್ರ ಅದು ಬರದೇ ಇಲ್ಲ. ನಾವು ಆರ್ಗ್ಯಾನಿಕ್ ನಾಗ ಯಾವಾಗ ಹೋಗ್ತಿವಿ ಇದ್ರಾಗ ಅಂದ್ರೆ ಜೇನುಳ, ಯಾಕಂದ್ರೆ ಎಲ್ಲಾ ಹುಳು ಬರುತ್ತೆ ನಮ್ದು, ಪ್ಯಾರ್ಲ ಬರುತ್ತ, ಇದು ನುಗ್ಗಿ ಬಾಳ ಐತ್ರಿ. ಆಮೇಲೆ ಕರಿಬೇವಿನ ಸೊಪ್ಪಿನಕ್ಕಿಂತ ಹೂವ ಜಾಸ್ತಿ ಬರುತ್ತೆ, ಆಮೇಲೆ ಬೇವಿಂದ ಹೂವ ಜಾಸ್ತಿ. ತೆಂಗಿಗಂತೂ ಅವ ಕಮ್ಮಿ ಅಂದ್ರ ತೆಂಗಿನ ಕ್ರಾಸ್ ಮಾತ್ರ ಜೇನುಳನ ಮಾಡುತ್ತೆ ನೋಡಿ. ಕನಿಷ್ಠ 1 ವರ್ಷಕ್ಕೆ ಒಂದು ಗಿಡ 200 ಕಾಯಿ ಬರುತ್ತೆ. ಈಗ ಜೇನು ಬಾಕ್ಸ್ ಗಳನ್ನ ಜೇನು ಪೆಟ್ಟಿಗೆ 28 ಬಾಕ್ಸ್ ಇಟ್ಟಿದಿರ್ತಾವು. ಹೌದು. ಎಷ್ಟು ಒಂದು ಜೇನು ಪೆಟ್ಟಿಗೆಯಿಂದ ಎಷ್ಟು ತಿಂಗಳಿಗೊಮ್ಮೆ ಜೇನು ಬಿಡಿಸ್ತಾ ಇರ್ತೀರಿ? ಅದು ನೋಡ್ರಿ ಸೀಸನ್ ವೈಸ್ ಐತಿ. ಈ ತಿಂಗಳು ಈಗ ಮಳೆ ಇಲ್ಲಿ ತನ ಒಂದ್ ಒಂದುವರೆಗೆ 1 ಕೆಜಿ ಹಿಂಗ್ ಬರ್ತೈತ್ರಿ ಒಂದ್ ಬಾಕ್ಸ್ ಗೆ. ಯಾಕಂದ್ರೆ ಎಲ್ಲ ಉಯ್ತು. ಇವಾಗ ಏನಾಯ್ತ್ರಿ, ಅದು ತನ್ನ ಕುಟುಂಬ ಅಭಿವೃದ್ಧಿ ಮಾಡ್ಕೊಂತೈತಿ. ಬಾಕ್ಸ್ ಗಳು ಜಾಸ್ತಿ ಆತವ. ಹೆಂಗ ಹೂವ ಬರುತ್ತ್ರಿ, ಯಾವ್ದೇ ಹೂವ ಬಂತು ಅಂದ್ರ ಅದರಂತ ತುಪ್ಪ ಬಂದ್ಕಂತ ಹೋಗುತ್ತ್ರಿ. ಬರೀ ನಾವು ಕಾಲು ಬಲ ಇಟ್ಕೊಂಡು ಕ್ರಿಮಿನಾಶಕ ಔಷಧ ಯೂಸ್ ಮಾಡಿದ್ವಿ ಅಂದ್ರ ತುಪ್ಪ ಸಿಗಲ್ಲ, ಜೇನು ಇರುದಿಲ್ಲ. ಹೌದೌದು, ಬೆಳೆಯುದಿಲ್ಲ ಜೇನು. ಅದೇ ನಿನ್ನೆ ಮಲ್ಲೇಶ್ ಹುಡ್ರು ಬಂದಿದ್ರು, ಗಡ್ಲೆ ಈ ನೀರ್ಲ ನೀನು ಸಸಿ ಏನ್ ಮಾಡಿ ಕೊಡ್ರಿ, ಆಮೇಲೆ ಅದು ಒಳ್ಳೆ ತಳಿ ಇತ್ರಿ ನಮ್ದು ನೀರ್ಲ. ಎಲ್ಲಿಂದ ತಂದಿರ್ತಾವ ತಳಿ ಅದನ್ನ? ಅದ ನೋಡ್ರಿ ರಾಜಮಂಡ್ರಿಯಿಂದ ಅರ್ಧ ತರಿಸಿದ್ದೈತಿ. ಆಮೇಲೆ ಪುನಾದಾಗ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಷ್ಟು ವೆರೈಟಿ ವೆರೈಟಿ ಹಿಡ್ಕೊಂಡ್ ಬಂದ್ರ. ಅವು ದೂಪದಾಳ್ ಅಂತೇಳಿ 65 ಐತಲ್ರಿ, ಭಾರಿ ಸ್ವೀಟ್ ಐತಿ, ಸೈಜ್ ಕಮ್ಮಿ ಐತಿ. ಬ್ಯಾರೆ ಬೇರೆ ಕಡೆ ನಾನು ಬೆಂಗಳೂರು ಅಲ್ಲೇ ತಂದು ಆಮೇಲೆ ಹಾವೇರಿ ತಂದಿನ್ರಿ. ಅವತ್ತ ಸಸಿ ಹೆಂಗ್ ಗೊತ್ತಾವ ಹಂಗ ಹಂಗ ಇಟ್ಕೊಂತ ಬಂದಿನಲ್ರಿ. ಒಳ್ಳೆ ತಳಿ ಅದು, ಒಳ್ಳೆ ನೀರ್ಲನ್ನಿಗೆ ಒಳ್ಳೆ ಬೇಡಿಕೆ ಇದೆ. ಈಗ ಇತ್ತೀಚೆಗೆ ಸಾಕಷ್ಟು ಜನ ನೀರ್ಲನ್ನ ಬಳಸಲಿಕ್ಕೆ ಮುಂದ್ ಬರ್ತಾ ಇದಾರೆ ಈಗ ಎಲ್ಲಾ ಹಳ್ಳಿಗಳಲ್ಲಿ. ನಮ್ ರೈತರು ಹೆಂಗಂದ್ರೆ ತಕ್ಷಣಕ್ಕ ರೊಕ್ಕ ಬಂದ್ಬಿಡ್ಬೇಕು. 3 ತಿಂಗಳು ಹೋಗ್ಬಾರ್ದು, 2 ತಿಂಗಳು ಬರ ನೋಡನ್ನೋ ಮಟ್ಟಿಗೆ ಅದಾರ. ಬರೀ 4 ವರ್ಷದಾಗ ಸರಿಯಾಗಿ ನಾವು ತೆಗ್ಗ ಹಾಕಿ ನೀರ್ಲು ಕ್ರಾಸಿಂಗ್ ಆಗಿ ಬಗ್ಗೆ ಹಚ್ಚಿದ್ವು ಅಂದ್ರ 4 ವರ್ಷದ ಚಾಲು ಆಗುತ್ತೆ ಪೀಕ್. 4 ವರ್ಷದ ತಡಕ್ ತಯಾರಿಲ್ಲ. ಹೌದು, ಈಗ ಸಡನ್ ಆಗಿ ಹಚ್ಚಿದ ತಕ್ಷಣ ಬರ್ಬೇಕು ಅವ್ರಿಗೆ ರೊಕ್ಕ. ಆ ತರ ಬೆಳೆಗಳನ್ನ ನೋಡ್ತಾ ಇದಾರೆ ರೈತರು. ಹಂಗ್ ನೋಡ್ತಾರಿ. ಅದಕ್ಕೆ ಇದು ಏನಂದ್ರ ಸ್ವಲ್ಪ ತಡಿಬೇಕು, ತಡೆದ್ರೆ ತನ್ನಿಂತಾನೆ ಬರ್ತಿ ಅಲ್ರಿ. ಈಗ ನಾವೇನು ಮಾಡೋದ್ಬೇಡ, ಒಂದ್ ಗಿಡ 1 ಕ್ವಿಂಟಲ್ ಬಂದ್ರೆ ಸಾಕು. ಹೌದ್ರೆ ಅದ್ ಎಷ್ಟು 20 ವರ್ಷ ಬರ್ಲಿ, 1 ಕ್ವಿಂಟಲ್ ಬಂದ್ರೆ 10,000 ಆಗುತ್ತ ಏನ್ರಿ. ಈಗ 100 ಗಿಡ 10 ಲಕ್ಷ ರೂಪಾಯಿ ಏನೇನು ಮಾಡ್ಲಾರ್ದಂಗ್ ಬರ್ತಲ್ರಿ. ಯಾವ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ ಗೊಬ್ಬರ ಇಲ್ಲ. ಎಷ್ಟು ಎಲೆಗೊಳಕ ಬೀಳತ್ರಿ ಅಷ್ಟು ಎಲೆಗೊಳಕ ಬೀಳುತ್ತ ಎಲ್ಲಾ ಗಿಡದ್ದು. ಅಲ್ಲಿ ನ್ಯಾಚುರಲ್ ಗೊಬ್ಬರ ತಾನೇ ಉತ್ಪಾದನೆ ಆಗಿ ಬಿಡತ್ತಲ್ಲ. ಅದು ಅಂದ್ರೆ ಆಮೇಲೆ ಏನಾಗಿತ್ತು, ಶ್ರೀಗಂಧ ಆತರ ಹುಟ್ಟೋದ್ರ ಸಲ ಮಾಡಿ ನೋಡ ಅಂತೇಳಿ ಒಂದ್ 5,000 ಸಸಿ ಮಾಡಿನ್ರಿ. ಭಾರಿ ಚಂದ ಬಂದವು ಶ್ರೀಗಂಧ. ಶ್ರೀಗಂಧ ಸಸಿಗಳನ್ನ ಮಾಡಿರ್ತಾವೆ? ಸಿಗ್ತಾವ ಸರ್ ನಮ್ ಕಡೆ. ಅಂದ್ರೆ ಮಾರಾಟನು ಇದಾವ ಶ್ರೀಗಂಧ? ಸಿಗ್ತಾವೆ, ಸಿಗ್ತಾವ ಸರ್. ಹೇಗೆ ಕೊಡ್ತಾ ಇದ್ರಿ ಬೇರೆ ರೈತರಿಗೆ, ಹೇಗೆ ರೇಟ್ ಅದು? ನಮ್ರ ನಾವು ರೈತರಲ್ರಿ, ನಾವೇನು ವ್ಯಾಪಾರ ಮಾಡಿ ಲಾಭ ತಗೊಳೋದಿಲ್ಲ. ಅವ್ರು 8 ವರ್ಷದ ಗಿಡ ನಮ್ಮ ಅದ್ರಾಗ ನಾವು ಸಸಿ ಮಾಡಿ ಕೊಡ್ರಂತೆ, ಬೀಜ ಮಾಡ್ರಂತೇಳಿ ನಮ್ಮ ಅರಣ್ಯ ಇಲಾಖೆ ಲಿಂಗಸೂರು ಬೀರಪ್ಪನವರು ಆರ್ಡರ್ ಕೊಟ್ಟಿದ್ರು ಇಂತಿಂತ ಗಿಡದಾಗ ಇವನ್ ನಮ್ಗೆ ಬೀಜ ಕೊಡ್ರಂತೇಳಿ. ಅವ್ರ ಬೀಜ ಒಂದು ಇವನ್ ತಗೊಂಡ್ರಿ. ಆಮೇಲೆ ಗುಲ್ಬರ್ಗದ ನರ್ಸರಿಯವ್ರು ಒಂದು 20 ಕೆಜಿ ಒಯ್ದ್ರು, ನಾವು ನೋಡೋಣ ಅಂತ ಹಾಕಿವ್ರಿ. ಒಂದ್ ನಮ್ಮನೆ ನಮ್ಮ ರೈತರಿಗಾದ್ರ ರೇಟ್ ಒಂದು ಲೆಕ್ಕಾಚಾರ ಮಾಡಿ ಕೊಡಂ ಸರ್. ಲೆಕ್ಕಾಚಾರ ಮಾಡಿ ಸಸ್ತಾದಾಗ ರೈತರಿಗೆ ಒಳ್ಳೆ ಸಸಿಗಳು ಸಿಗ್ತಾವ ನಿಮ್ಮಲ್ಲಿ? ಒಳ್ಳೆ ಸಸಿ, ಯಾಕಂದ್ರೆ ಅರಣ್ಯ ಇಲಾಖೆ ಅವ್ರ ಗಿಡಗಳು ಗುರುತು ಮಾಡಿ ಅವನ ಬಿತ್ತ ಕೊಡ್ರಂತೇಳಿ ಅವರ ತಗೊಂಡು ಹೋಗ್ಯಾರ. ಅವ್ರು ಒಳ್ಳೆ ಸಸಿ ಬಂದವ, ಒಂದ್ ರೇಟ್ ಮಾಡಿ ಕೊಡಂ ಸರ್. ನಾವೇನು ವ್ಯಾಪಾರ ಶ್ರೀಗಂಧ ಸಸಿಗಳು ಬೇಕಾದ್ರೆ ಜಿಲ್ಲೆ ರೈತರು ನಿಮ್ಮನ್ನ ಸಂಪರ್ಕ ಮಾಡಿ ಬಂದು ಒಯ್ಬಹುದು ನಿಮ್ಮ ಮತ್ತೆ ಶ್ರೀಗಂಧ ಸಸಿಗಳನ್ನ. ಆಮೇಲೆ ಈಗ ಯಾರು ಬಂದು ಈ ಸದ್ಯ ನೀರ್ಲೆ ಬಂದ್ರಿ ನೋಡಿ ಇದೇ ಗಿಡದಾಗ ನಮ್ಗೆ ಕಸಿ ಕಟ್ಸಿಕೊಡ್ರಿ ಅಂದ್ರೆ ಸಂತೆ ಮಾರ್ನಳ್ಳರು ಶಿವಣ್ಣ ಅಂತೇಳಿ ಅವ್ರ ಕಳಿಸ್ತಾರಂತ್ರಿ. ಬೇಕಾದ್ರೆ ಸಸಿ ಎಷ್ಟು ಬೇಕಾಗ್ತಾವ, ಈಗ ಈಗ ಸದ್ಯ ಬೆಳೆ ಐತ್ರಿ, ಇಂತ ಗಿಡದಾಗ ಕಟ್ಸಿಕೊಡಂದ್ರೆ 4 ವರ್ಷಕ್ಕೆ ಬರ್ತ್ರಿ. ಅಂದ್ರೆ ನೀವು ನೀರ್ನಲ್ಲಿ ಸಸಿ ಕಟ್ಟುದಂದ್ರೆ ಅದೇನ್ ಲೇರಿಂಗ್ ಮಾಡ್ತೀರ, ಹೆಂಗ್ ಮಾಡ್ತೀರ ಅದನ್ನ? ಅದೇನಿಲ್ರಿ, ಅವ್ರು ಬರ್ತಾರಿ ಸಂತ್ರೆ ಎಮ್ ಆರ್ ನಳ್ಳಿ ಅವರು ಬೆಣ್ಣೆ ಹಣ್ಣಿನ ಸಸಿ ಮಾಡ್ತಾರಂತ್ರಿ ನಮಗ್ ಬೇಕಾಗಿ ಅಂತೇಳಿ. ಅದು ಈಗ ನೀರ್ಲ ಹಣ್ಣು ಅಂದ್ರೆ ಬಣ್ಣಷ್ಟ ನೀರ್ಲ ಕಪ್ಪು ಒಳಗೆಲ್ಲ ಬಿಳಿ ಅಂತ ಸ್ವೀಟ್ ಐತ್ರಿ ಅದು ಅಂತೇಳಿ. ಎಲ್ಲಿದ್ದ ತೆಂಗಿನ ಏನೋ ಗೊತ್ತಾಗಿಲ್ಲ, ಕಡೆ ತೆಂಗಿನ ಹೆಸರು ಗೊತ್ತಿಲ್ಲ ನಿಮಗೆ? ಇಲ್ರಿ ಗೊತ್ತಿಲ್ಲ. ಅಷ್ಟು ಚಲೋ ನೀರ್ಲನ್ ಬರ್ತಾ ಇದೆ ಈಗ ಬರ್ತ್ರಿ. ಆಮೇಲೆ ಶ್ರೀಗಂಧ ಸಸಿ ಸಿಕ್ಕತ್ರಿ. ಈಗ ಯಾರಿಗೆನ ಸಸಿ ಬೇಕಂದ್ರ ಈಗ ಬಂದ್ ತೋಟ ನೋಡಿಕೊಂಡು ಅದ್ರ ಹಣ್ಣು ನೋಡಿ ಇಂತ ಸಸಿ ಬೇಕಂತ ಆರ್ಡರ್ ಕೊಟ್ಟಿರ್ಬೇಕ್ರಿ, ಮಾಡಿಸ್ಕೊಡ್ತೀವಿ. ಮಾಡಿಕೊಡ್ತೀರಿ ನೋಡ್ರಿ ಅದೇ ಪೌರೇ. ಸಾಕಷ್ಟು ಇಷ್ಟೆಲ್ಲಾ ಒಂದು ಅರಣ್ಯ ಮರ ಗಿಡ ಆಧಾರಿತ ಕೃಷಿ ತಮ್ದು, ಹಣ್ಣಿನ ಬೆಳೆಗಳು ಅರಣ್ಯ ಸಸಿಗಳಿದಾವೆ. ನಿಮಗೆ ಆದಾಯ ಬರ್ಲಿಕ್ಕೆ ನಿಮಗೂ ಏನೂ ಅನಿಸ್ಲಿಲ್ವಾ? ನನಗೆ ಏನಪ್ಪ ಸುಮ್ನೆ ತೊಗೊಂಕುಂತೆ ಬರ್ಲಿಲ್ಲ ಆದಾಯ, ಇದು ಸುಮ್ನೆ ಕೈಯಿಂದ ಮಾಡೋದಾದ ಖರ್ಚು ಅಂತಕ್ಕಂಥದ್ದು ಭಾವನೆಗಳು ಬರ್ತ ಸ್ಟಾರ್ಟಿಂಗ್ ನಿಮ್ಗೆ ಏನಾದ್ರು ಹಂಗ ಮಾಡಕ್ರಿ? ನನಗೆ ಪೆಟ್ಟು ಬೀಳಲ್ಲ, ಯಾಕಂದ್ರಿ ನೀರಿನ ಕೊರತೆ ಆದಕ್ಕ ಆ ಬೆಳೆಗೆ ಯಾವ್ದು ಬರುತ್ತ ಸುಗಂಧ ರಾಜ ಮಾಡಿ ಅದ್ರ ಗಚ್ಚಿ ಅಂತ ಬರದ್ರಿ. ರೇಷ್ಮೆ ಮಾಡಿ ನೀರ್ ಯಾಕ ಮುಗಿತ್ತು ಅದು. ಇನ್ನಿದ್ರೆ ಬಹುವಾರ್ಷಿಕ ಬೆಳೆ ಇಟ್ಟು ಅದಕ್ಕ ಸ್ಪೆಷಲ್ ಆಗಿ ಅಂದ್ರೆ ಕಂಪ್ಲೀಟ್ ಡ್ರಿಪ್ ಸರ್ ನಮ್ ತೋಟ. ಓ, ಎಲ್ಲಾ ಡ್ರಿಪ್ ಮಾಡ್ಬಿಟ್ಟಿರಿ? ಎಲ್ಲಾ ಡ್ರಿಪ್, ಆಯಾ ಡ್ರಿಪ್ ಗೆ ಆ ಗಿಡಕ್ಕೆ ಎಷ್ಟು ನೀರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಾಲ್ ಸಿಸ್ಟಮ್ ಆತರ ಮಾಡಿ. ಆಮೇಲೆ ನಮ್ಮ ಮಿಷನ್ ನೆಲಮಂಗಲದಲ್ಲಿ ನಾಗರಾಜ್ ಅಂತ ಹೇಳಿ ಸ್ವತಃ ಇಂಜಿನಿಯರ್, ಆಮೇಲೆ ಮಾಡೋ ಸಲುವಾಗಿ ಯಾವ ಫ್ಯಾಕ್ಟರ್ ಇದನ್ ಕೊಡ್ಲಾರ್ದಕ್ಕ ಅದೊಂದು ತಯಾರು ಮಾಡಿ ಕೊಟ್ಟದ್ದು ನಾನು. 6 ವರ್ಷ ಆಯ್ತು ತಂದು. ಅದು ಎಲ್ಲಾದ್ರಾಗನು ಕಸ ತೆಗಿತ್ತ, ಎಲ್ಲಾ ಗಿಡದಾಗ ಹೋಗುತ್ತ, ಯಾವ್ದು ತೊಂದ್ರೆ ಇಲ್ಲ. ಆದ್ರೆ ಆ ಒಂದು ಮಿಷನ್ ಲಿಂದ ಆ ವಿಡ್ರಲಿಂದ ಇವತ್ತು ನಾ ಇಷ್ಟು ಗಿಡ ಬೆಳಕ್ ಸಾಧ್ಯ ರೀ. ನಿಮ್ಮ ತೋಟದಲ್ಲಿ 8 ಎಕರೆ ಅಂತಂದ್ರೆ ಏನು ಕೂಲಿ ಆಳುಗಳ ಸಮಸ್ಯೆ ಇಲ್ಲ ತಮಗೆ? ನೀವೇ ಮನೆಯವರ ಮಾಡ್ಕೋತೀರಿ ಅಲ್ಲ? ಹೌದೌದು ಸರ್, ಒಂದ್ ನೀರ್ಲೈನ್ ನಿಲ್ಸಿದ್ರು ಸಹಿತ ನಮ್ಮ ಮಗ ಒಬ್ಬತ್ರಿ, ಮಗನ ಮಕ್ಕಳು 3, ನಾವಿಬ್ರು ಗಂಡ ಅಂತ ಇದೀವ್ರಿ. ಆಯ್ತು, ಇಷ್ಟ ಮಂದಿ ಒಂದ್ ಆಳು ಎರಡ್ ಆಳು ಇರ್ತಾರ್ರಿ. ಮತ್ತೆ ತೋಟದಲ್ಲೇ ಇರೋದು, ತೋಟದಲ್ಲೇ ಮನೆ ನಿಮ್ದು, ತೋಟದಲ್ಲೇ ವಾಸ ಎಲ್ಲಾರಿ? ಮನೇನು ತೋಟದಾಗ್ರಿ, ಇರೋದು ತೋಟದಾಗ. ಜೇನ್ ಸಾಕಾಣಿಕೆ ಅದ್ರಾಗ, ದನಗಳು ಇಲ್ಲೇ, ಹೊರಗ ಹೋಗ ಅವಶ್ಯಕತೆ ಇಲ್ರಿ. ಜೇನುತುಪ್ಪ ಪ್ರತಿ ವರ್ಷ ಎಷ್ಟು ಮಾರ್ತೀರಿ ಟೋಟಲ್ ಆಗಿ? ಇಲ್ಲಿ 1 ವರ್ಷ ಆಯ್ತ್ರಿ. ಹಂಗ ಮಾರಾಟ ಮಾಡಿಕೊಂತೇವ್ರಿ, ಅದನ್ ಜವಾಬ್ದಾರಿ ನಮ್ ಮಗ್ಗ ಬಿಟ್ಟದೈತಿ. ನಿಮ್ಮಲ್ಲಿ ಒಳ್ಳೆ ಜೇನುತುಪ್ಪನು ಸಿಗ್ತದೆ, ಬೇಕಾದವ್ರು ಬಂದ್ ಒಯ್ಬಹುದು ಜೇನುತುಪ್ಪ. ಹೌದು ಸರ್, ಯಾಕಂದ್ರ ಎಲ್ಲಾ ಅಲ್ಲೆಲ್ಲ ಕಲಬೆರಕೆ ಇರುತ್ತೆ. ಹೌದು, ನಮ್ದು ಇಂತ ಭಾಕ್ಷಣೆ ತಕ್ಕೊಡಂದ್ರ ಅದೇ ಭಾಕ್ಷಣೆ ತೆಗೆದು ತುಪ್ಪ ಕೊಡ್ತಾರ್ರಿ. ನಾವಿನ್ನ ನಾವ್ ಯಾವ ಊರಿಗೆ ಭಾಷಣ ಮಾಡಕ್ ಹೋಗಿಲ್ಲ, ನಮ್ ನಿಂದ ಐತೆ ಅಂತ ಹೇಳಿಲ್ಲ. ನಾ ಎಲ್ಲಿ ಯಾವ ವಾಟ್ಸಪ್ ಪಾಟ್ಸಪ್ ಯಾವ್ದ್ರಲ್ಲೂ ಬಿಟ್ಟಿಲ್ಲ ನಾವು ಅಲ್ಲಿಗೆ ಬಂದು. ಇವತ್ತಿ ನೀವ ಇವತ್ತು ರೇಡಿಯೋ ದರ ಇದು ಮಾಡಿದ್ರೆ ಇಷ್ಟೊತ್ತು ನಾ ಮಾತಾಡಿನಿ, ಇಷ್ಟೊತ್ತು ಎಲ್ಲೆಲ್ಲಿ ಮಾತಾಡಿಲ್ಲ. ಈಗ ಜೇನುತುಪ್ಪ ನಿಮ್ಮಲ್ಲಿ ಹೇಗೆ ಬೇಡಿಕೆ ಬರ್ತಾ ಇದೆಯಾ? ಬೇಡಿಕೆ ಬಂದ್ ಹೋಯ್ತಾರ ಅಲ್ಲಿಗೆನ? ಇಲ್ಲಿಗೆ ಬಂದ್ ಹೋಯ್ತಾರ, ಹಟ್ಟಿಲಿಂದ ಬಂದು ಹೋಗ್ತಾರ. ಪೋತ್ನಾಳು ಸಿರುಗುಪ್ಪದಾರ್ರಿ, ಸಿರುಗುಪ್ಪದಾರ್ ಬಂದು ಹೋಗ್ತಾರ. ಈಗ ಮಲ್ಲೇಶ್ಗೌಡ್ರ 10 ಬಾಕ್ಸ್ ಇಟ್ಕೊಡ್ರಪ್ಪ ಒಂದ್ ಸರ್ವಿಸ್ ಕೊಡ್ರಿ ಅಂತೇಳಿ ನಿನ್ನೆ ಬಂದಿದ್ರು ನಮ್ಮ ಮಟ್ಟವ್ರು ಮಲ್ಲೇಶ್ ಹುಡ್ರು. ಆಮೇಲೆ ನೀರ್ಲನ್ನ ಸಸಿ ಇಂತ ಸಸಿ ಕಟ್ಕೊಡ್ರಿ ಅಂತ ಹೇಳಿದ್ರು ಅವ್ರು, ಮಾಡಿಕೊಡಂತೇಳಿ ನಿನ್ನೆ ಮಾತಾಡಿ ಹೋದಿವ್ರಿ. ಅಂದ್ರೆ ನಿಮ್ ತೋಟ ಒಂಥರ ಈಗ ಮ್ಯೂಸಿಯಂ ಟೈಪ್, ಮ್ಯೂಸಿಯಂ ನೋಡ್ಲಿಕ್ಕೆ ಎಲ್ಲಾ ಹಣ್ಣಿನ ಸಸಿಗಳು, ಹೂವಿನ ಸಸಿಗಳು, ಹೂವಿನ ಬೆಳೆ ಮತ್ತು ಅರಣ್ಯ ಆಧಾರಿತ ಕೆಲವೊಂದು ಗಿಡಗಳು ಎಲ್ಲಾ ನೋಡ್ಲಿಕ್ಕೆ ಸಿಗ್ತಾವ ನಿಮ್ಮಲ್ಲಿ? ಎಲ್ಲ ಸಿಗ್ತಾವ್ರಿ. ಎಲ್ಲ ಸೀತಾಫಲ ಅಂತೂ ಬಹಳ ಚಂದ ಬರತ್ರಿ. ಇದು ಗುಲಾಬಿನೇ, ಅದ್ರಾಗ 9 ಕಲರ್ ಐತ್ರಿ ಗುಲಾಬಿ. ಗುಲಾಬಿ ಹೇಗೆ ಮಾರಾಟದ ಏನ್ ಅನ್ಸದ್ ನಿಮ್ಗೆ ಗುಲಾಬಿದು ನಮ್ಮ ಲಿಂಗಸೂರ್ ತಾಲೂಕಲ್ಲಿ? ನಾನೊಂದು ಮಾರ್ಕೆಟ್ ನೋಡ್ಲಾರ್ದ ಯಾವ ಬೆಳೆ ಮಾಡಿಲ್ರಿ ನಾನು. ಮಾರ್ಕೆಟ್ ನೋಡಿಕೊಂಡ ಬೆಳೆ ಮಾಡಿದ ನಾನು. ಈಗ ಗುಲಾಬಿ ಚೌಕ ನರೇಗಾದಾಗ ಕೊಟ್ರೆ ಏನ್ರಿ, ಆಮೇಲೆ ಬಟನ್ಸ್ ರೋಜ್ ರೀ ಎಲ್ಲಾದ್ರೂ ಬಿಡಿಗಿದ್ದೆ ಅದು. ಇಲ್ಲಿದ್ದ ಗೋವಾ ಓಪನ್ ಮಾಡಿದ್ರೆ ನಮ್ಗ ಇದ್ದೊತ್ನಾಗ ಗೋವಾಕ್ ಸಹಿತ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತಾರ್ರಿ. ಇಲ್ಲಿದ್ದ ಗೋವಾಕು ಕಳ್ಸಿರ್ತಾವ? ಹೇಗ್ ಕಳ್ಸ್ತಿರ್ ಗೋವಾಕೆ ಗುಲಾಬಿಯನ್ನ? ಇಲ್ಲಿ ನಮ್ಮಲ್ಲಿಂದ ಬಸ್ ಅದಾವ್ರಿ ಗೋವಾಕ. ಇದರಲ್ಲಿಂದ ಇನ್ನ ಅಷ್ಟ್ ಮಾತ್ ಬಂದ್ರಿ, ಇದು 5 ವರ್ಷ ಇಡ್ಲಿ ಬರೋದಲ್ರಿ. ಹೌದು, ಒಂದ್ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡ್ ಹೋದ್ರಿ, ಒಂದ್ 9 ತಿಂಗಳಿಗೆ ಹಚ್ಚಿದ 9 ತಿಂಗಳಿಗೆ ಚಾಲು ಆದ್ರೆ 20 ಕೆಜಿ 30 ಕೆಜಿ ಬಂದ್ಕಂತ ಹೋಗುತ್ತೆ ಹಂಗ ವರ್ಷ ವರ್ಷ. ಅಲ್ಲಿ ನಾ ನೋಡಿದ ಮಟ್ಟಿಗೆ, ಚಿಕ್ಕಬಳ್ಳಾಪುರ ನೋಡಿದ ಮಟ್ಟಿಗೆ ನಮ್ಮಂತ ಭೂಮಿ ಅವ್ರು ಮಾಡಿದ ಲೆಕ್ಕಾಚಾರ ನೋಡಕ್ಕೊಂತರ ನಾನು ಡಬಲ್ ಬೆಳಿ ಬರ್ಬೇಕು ಹಂಗ ಬೇಡ. ಅರ್ಧ ಎಕರೆದಾಗ ಅವ್ರಿಗೆ 40 ಕೆಜಿ 50 ಕೆಜಿ ಬರುತ್ತಿರ ದಿನ. ನಮ್ದು 35 ಕುಂಟೆ ಐತೆ, 5 ಕುಂಟೆ ಕಡಿಮೆ ನಮ್ಗೆ. ಅಷ್ಟೇ 25 ಕೆಜಿ ಬಂದ್ರೆ ಸಾಕಲ್ರಿ, 500 ರೂಪಾಯಿ ಖರ್ಚು ಹೋಗ್ಲಿ ದಿನ, 6,000 ರೂಪಾಯಿ ಅಂತ ಬರುತ್ತೆ ಅನ್ನೋ ಗ್ಯಾರಂಟಿ ಐತ್ರಿ. ಬಹಳಷ್ಟು ಮಂದಿ ರೋಜನ ಹಚ್ಚಿ ಇಲ್ಲಿಲ್ಲ, ಬಹಳ ಮಂದಿ ಹೇಳೋದು ರೈತರು ಇಲ್ರಿ ಸರಿ ಬರ್ತಾ ಇಲ್ಲ ರೋಜ್ ಇಲ್ಲಿ ನಮ್ ಭಾಗದಲ್ಲಿ ಅಂತ ಹೇಳ್ತಿರ್ತಾರೆ. ನಿಮ್ಗೆ ಏನ್ ಅನಿಸ್ತಾ ಇದ್ರು ಈ ಗುಲಾಬಿ ಬಗ್ಗೆ? ಈಗ ನೋಡ್ರಿ, ಗುಲಾಬಿ ಅಂದ್ರೆ ಎಲ್ಲರ ಮಾಡಿದ್ರ ಅದಕ್ಕೆ ಹೆಂಗೈತೆ ಅಂದ್ರೆ ಅಷ್ಟು ರೋಗ ಯಾವ್ಯಾವಕ್ಕಿಲ್ಲ, ಹೌದು ಅಷ್ಟು ರೋಗ ಐತಿ. ಅದ್ರ ಪದ್ಧತಿ ಪ್ರಕಾರ ಬಟನ್ಸ್ ರೋಗ ಏನಾಗುತ್ತೆ ಆರ ಕಟ್ಟಕ್ ಹೋಗುತ್ತರಿ. ಆಮೇಲೆ ಏನಾಗುತ್ತೆ ಇಲ್ಲಿ ಸೀಸನ್ ಒಂದೊಂದ್ ದೊಡ್ಡ ಹೋಗುತ್ತೆ ಗುಲಾಬಿ, ದೊಡ್ಡ ಮಾರ್ಕೆಟ್ ಇದ್ರ ಹುಬ್ಳಿ ಪುನಃ ಬೆಂಗಳೂರು ಏನು ಇರ್ತಾವಲ್ಲ ಅಲ್ಲ ಮಾರ್ಕೆಟ್ನ ದಿನ ಕಾರ್ಯಕ್ರಮ ಆಗ್ತಿರ್ತಾವ ಖರ್ಚಾಕ್ಯಂತ ಹೋಗುತ್ತ ಈ ದೊಡ್ಡ ಗುಲಾಬಿ. ಆಮೇಲೆ ಸಾಕಷ್ಟು ಬಂದ್ಬಿಡುತ್ತ. ನಾ ಕಡೆ ರೇಟಿಗೆ 5 ರೂಪಾಯಿಗೊಂದು ಮಾರುತ್ತೆ ಇಲ್ಲ ಅಂದ್ರೆ 1 ರೂಪಾಯಿಗೊಂದು ಮಾರುತ್ತರಿ, ಲಾಸ್ ಆಗ್ಬಿಡುತ್ತ. ಪ್ರತಿ ಸಲ ಔಷಧ ತಪ್ಪಿಸಬಾರ್ದು. ಆಮೇಲೆ ಸಾಕಷ್ಟು ಡ್ರಿಪ್ ಫರ್ಟಿಲೈಸರ್ ಬಿಡ್ಬೇಕ ಅದಕ್ಕ. ಆತರ ಮೇಂಟೆನ್ಸ್ ಇದ್ರೆ ಮಾತ್ರ ಲಾಭ ಆಗದ. ಈ ನಾನು ಅದೇ ಅದಕ್ಕೆ ಏನ್ ಮಾಡೇನ್ರಿ, ಎಲ್ಲಾ 3 ಫೀಟ್ ತೆಗ್ಗೊಡ್ದು ಗೊಬ್ಬರಗಳು ತುಂಬಿ ನಮ್ಮ ಬೇವಿನ ಗಿಡಗಳು ಜಾಸ್ತಿ ಅದಾರು. 100 ಗಿಡ ಅಂದಾಜ್ ಸಸಿ ಸೇರಿ ಬೇವಿನ ಗಿಡ ಅದಾವ್ರಿ, ಅವನ್ನೆಲ್ಲ ತುಂಬಿ ರೆಡಿ ಮಾಡಿ ಹಚ್ಚಿದ್ದಾಗಿತ್ತು. 3400 ಸಸಿ ಕುಂತಾವ್ರಿ, 3000 ತರಿಸಿದ್ದೆ ನಾನು. ಈಗಂತೂ ಒಳ್ಳೆ ಅದು ಹೆಂಗಂದ್ರಿ, ಕ್ರಾಸ್ ಮಾಡಿದ್ದ ಮಗ್ಗಲ ಮುಳ್ಳು ಬರುತ್ತ ಅದನ್ನ ತಕ್ಕಂತಾನೆ ಇರ್ಬೇಕ್ರಿ ಮೊದಲು ತಕ್ಕಂಡಿಂದ. ಆಮೇಲೆ ಅದ್ರ ಮೆಂಟೆನೆನ್ಸ್ ಗೆ ಕಾಯಂ ಅವ್ರನ್ನ ಎಲ್ಲಿ ಸಸಿ ತಂದೀನಿ ಅವ್ರನ್ನ ಕಾಯಂ ಚಿಕ್ಕಬಳ್ಳಾಪುರದ ಸಲಹೆ ತಗೊಂತೀನಿ. ಅತಿ ಔಷಧ ಹೊಡೆದ್ರೆ ತಗಂಗಿಲ್ಲ, ಅತಿ ಕಮ್ಮಿ ಆದ್ರೆ ರೋಗದ ಬಾಧೆ ಇರುತ್ತೆ. ಅದಕ್ಕೆ ಅಷ್ಟು ಸೂಕ್ಷ್ಮ ನಾವು ವರಲಕ್ಷ್ಮಿ ಮಾಡ್ತಿದ್ವಿ ಸರ್. ಅಂದ್ರೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಈ ಒಂದು ಗುಲಾಬಿ ಬೇಸಾಯವನ್ನ ಮಾಡ್ಬೇಕು. ಮಾಡ್ಬೇಕು ನಾ ಇನ್ನೊಬ್ರು ಮಾಡಿದಂತ ನಾನು ಮಾಡಿದಂತ ಅವ್ರು ಮಾಡಿದ್ರೆ ಆಗಲ್ಲ ಸರ್. ಹೌದೌದು. ಹೇಗೆ ಮತ್ತೆ ನಿಮ್ದು ಕೃಷಿ ಸಂಬಂಧ ಆಗಿ ಪ್ರಾಣಿ ಸಾಕಾಣಿಕೆ ಏನೇನ್ ಮಾಡಿದಿರಿ? ಇದು ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಉದ್ದೇಶ ಐತ್ರಿ. ಕುರಿ ಸಾಕಾಣಿಕೆ ಅಂದ್ರೆ ನಾರಿ ಸುವರ್ಣ ತಳಿ ಅಭಿವೃದ್ಧಿ ಮಾಡ್ಬೇಕಂತ ಉದ್ದೇಶ ಐತ್ರಿ ನಮ್ದು. ಕುರಿ ಹಾಗೂ ಉಣ್ಣೆ ಉತ್ಪಾದಕರ ಸಂಘದ ಅಧ್ಯಕ್ಷರಿ ನಾವು. ದರದ ಬಗ್ಗೆ ನಾನು ನೋಡಿದ ಮಟ್ಟಿಗೆ ಪ್ರತಿ ಸಲ ಎರಡೆರಡು ಇತ್ತಂದ್ರಿ, 2 ರೋಗ ಬರಂಗಿಲ್ಲ ಅಂತ. ತೂಕ ಜಾಸ್ತಿ ಬರುತ್ತ. ಈ ನಮ್ ತಳಿ ಏನಾಗುತ್ತಂದ್ರಿ, ಈಗ ಮಗ ತಾಯಿನ ಕ್ರಾಸ್ ಅಕ್ಕನ ತಮ್ಮ ಕ್ರಾಸ್ ಈ ತರ ಮಾಡಿ ಇದಾಗಿರುತ್ತರಿ. ಈ ಕುರಿ ಅಭಿವೃದ್ಧಿ ಆಗಕ್ಕ ದೊಡ್ಡದಾಗ ಸಾಧ್ಯತೆ ಕಡಿಮೆ ಕಡಿಮೆ ಆಗಿರುತ್ತೆ. ಅದ್ರ ಶಕ್ತಿ ಕುಂದಿರುತ್ತೆ ಅಥವಾ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗಿರುತ್ತೆ ಅದಕ್ಕೆ. ಆಗಿರುತ್ತೆ. ಅದ್ರ ಸಲುವಾಗಿ ಈಗ ನಮ್ಮಲ್ಲಿ ಒಂದಿಷ್ಟು ಟೆಗರ್ ನಮ್ ಸಂಘದಿಂದ ಕೊಡಿಸಿನ್ರಿ, ಭಾರಿ ಟೆಗರ್ ಬಂದವು. ಅದಕ್ಕ ಈ ಕೊರೋನಾ ಸಲುವಾಗಿ ಸುಮ್ ಕುಂತ್ರಿ. ಆಮೇಲೆ ನಾರಿ ಸುವರ್ಣ ಅಭಿವೃದ್ಧಿ ಜೂನ್ ಜುಲೈದಾಗ ಸೆಟ್ ಮಾಡ್ಬೇಕಂತ ಮಾಡೀನಿ ಸರ್. ಈಗ ಬಹಳಷ್ಟು ಜನ ರೈತರು ಆಡು ಸಾಕಾಣಿಕೆ ಹೋಗ್ತಾ ಇದಾರೆ. ಆಡು ಒಂದ್ ವರ್ಷದಲ್ಲಿ 2 ಸಲ ಇಳಿತದ, 2 ಮರಿಗಳನ್ನ ಹಾಕ್ತದ, ಅದು ಒಳ್ಳೆ ಲಾಭ ಇದೆ ಅಂತ ಹೇಳ್ತಿದ್ದಾರೆ. ಆಡು ಅದ್ ಹೆಂಗ್ರಿ, ಅಡ್ಡಾಡಿ ಮೇಸಿಗೆ ಬರ್ಬೇಕಾಗತ್ತ. ನಮ್ದು ಏನಂದ್ರೆ ಸ್ಟಾಲ್ ಫೀಲ್ಡಿಂಗ್ ಕೊಟ್ ಮಾಡಕ್ ಬರತ್ರಿ. ಬಾಳ ತೊಂದ್ರೆ ಐತ್ರಿ ನಮ್ಗ. ಅದ ನೀಗ ಗೊತ್ತಾಗಲ್ಲ ಯಾಕ, ನಾನು ನಮ್ ಸಂಘದಾಗನ ಒಂದ್ 500 ಮಂದಿ ಸೇರಿದಾರದಾರ್ರಿ, ತಳಿ ಅಭಿವೃದ್ಧಿ ಮಾಡ್ಕೊಡ್ಬೇಕಂತ ಉದ್ದೇಶ ಇಟ್ಕೊಂಡಿನಿ ಲಾಕ್ಡೌನ್ ಸಲುವಾಗಿ ಬಿಟ್ಟಂಗ್ರಿ. ಒಳ್ಳೇದು. ನಾರಿ ಸುವರ್ಣ ತಳಿ ಅಭಿವೃದ್ಧಿಯನ್ನ ಮಾಡ್ರಿ, ಒಳ್ಳೆ ರೈತರಿಗೆ ಅದನ್ನೆಲ್ಲ ಕೊಟ್ರೆ ಖಂಡಿತ ಅದರಿಂದ ರೈತರಿಗೂ ಅನುಕೂಲ ಆಗತ್ತೆ. ಜೊತೆಗೆ ಈಗ ಹೈನುಗಾರಿಕೆ ಅದು ಏನಾರು ಮಾಡಿದಿರಿ? ಇಲ್ಲ ಸರ್, ಹೈನುಗಾರಿಕೆ ಮಾಡಕ್ ನೀರಿನ ತೊಂದರೆ ಇಲ್ಲ. ಮೇವ್ ಹಚ್ಚಕ್ ಹೋದ್ರೆ ನೀರ್ ಇದ್ದಿಲ್ಲ. ಮೊದಲು ಹೈನುಗಾರಿಕೆ ಮಾಡೇನ್ರಿ ನಾನು, ಲಾಸ್ ಅನುಭವಿಸಿದ್ದೀನಿ. ಯಾಕ ಲಾಸ್ ಆಯ್ತು ಅಂದ್ರಿ, ನಾ ನೀರಾವರಿ ಎಲ್ಲ ಎಮ್ಮಿ ತಂದು ಇದನ್ ಮಾಡಿದೆ, ಇಲ್ಲೆಲ್ಲ ನೀರ್ ಹೋಗ್ಬಿಡುತ್ತೆ, ಎಮ್ಮಿಗಳು ಎಲ್ಲಿ ಬೇಕಲ್ಲ ದಾರಿಗೆ ಬಿದ್ದು ಸತ್ತ ಹೋಗ್ಬಿಟ್ಟವ್ರಿ. ಮೇಪಾಟಕ್ಕ ನಮ್ದೆಲ್ಲ ಒಣ ಮೇವ ಆಗ್ಬಿಡುತ್ತೆ. ಅದಕ್ಕೆ ಬಾಳ ಬಾಳ ಉದ್ಯೋಗದಾಗ ಕೈ ಸುಟ್ಕೊಂಡು ಇದು ಈ ಉದ್ಯೋಗ ನನಗ ಬಾಳ ತೃಪ್ತಿ ಐತ್ರಿ. ಈಗ ಅರಣ್ಯ ಆಧಾರಿತ ಕೃಷಿ ನಿಮ್ಗೆ ಕೈ ಹಿಡಿಸ್ತಾ ಇದೆ? ಹೌದ್ರಿ, ಎಲ್ಲಾ ತರದಿಂದ. ಮತ್ತೆ ಈಗ ನೀ ಸಾವಯವ ಅಂತ ಹೇಳಿರ್ತಾವ, ನಾವು ಯಾವ್ದು ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ ಅಂತಕ್ಕಂಥದ್ದು, ಮತ್ತೆ ಸಾವಯವ ಗೊಬ್ಬರದ ವ್ಯವಸ್ಥೆ ಹೇಗ್ ಮಾಡ್ಕೋತೀರಿ ಇಷ್ಟೆಲ್ಲ ಗಿಡಗಳಿಗೆ, ಹಣ್ಣಿನ ಬೆಳೆಗಳಿಗೆಲ್ಲ? ಈಗ ಕೆಲವೊಂದು ಆರ್ಗ್ಯಾನಿಕ್ ಕಂಪನಿಗಳು ಅದಾವ್ರಿ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ರಾಯಚೂರು ಕೆವಿಕೆದಾಗ ರೈಜೋಬಿಎಂ ಇವೇನ್ ಜೀವಾಣುಗಳು ಅದಾವ, ಗೊಬ್ಬರಗಳು ಕಲಿಸಿ ಕಲಿಸಿ ಅವನ ಕೊಟ್ಟಕಂತ ಬರ್ತದ ನಾವು ಜೈವಿಕ ಗೊಬ್ಬರಗಳು. ಆಮೇಲೆ ಧಾರವಾಡ ಸಿಕ್ಕರೆ ಮೈಕ್ರೋಜ ಧಾರವಾಡ ಹೋದ್ರೆ ಅಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ರಾಯಚೂರ್ ಬಂದ್ರೆ ರಾಯಚೂರು ನಮ್ ಕೆವಿಕೆ ಲಿಂಗಸೂರದ ಎಲ್ಲ ಅನುಕೂಲ ಮಾಡಿ ನಾವು ಆರ್ಡರ್ ಕೊಟ್ರ ಕಳ್ಸನ್ ಕಳಿಸ್ತಾರೆ. ತೋಟಗಾರಿಕೆ ಇಲಾಖೆಯಿಂದ ಏನೋ ಅನುಕೂಲತೆಗಳಾಗಿದಾವ ತಮಗೆ ತೋಟಗಾರಿಕೆ ಇಲಾಖೆ? ಅದೇ ತೋಟಗಾರಿಕೆ ಇಲಾಖೆ ಅಂತಂದ್ರೆ ಹೇಳ್ತೀನಲ್ರಿ, ಎಲ್ಲಾ ನೆರೆಗದಾಗ ಪ್ರತಿಯೊಂದು ತೋಟಗಾರಿಕೆ ಇಲಾಖೆ ಕೊಟ್ಟಂತ ಬಂದಾರ್ರಿ. ಈ ಸದ್ಯ ಗುಲಾಬಿ ಪ್ಲಾಟ್ ತೋಟಗಾರಿಕೆ ಇಲಾಖೆ ನೆರೆಗದ ಕೊಟ್ಟಾರ ಸರ್. ಅದೇಪ್ಪ ಅವ್ರೆ ನೋಡ್ರಿ, ನಿಮ್ದು ಒಂದು ಮಾಹಿತಿಯನ್ನ ಕೇಳಿದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಈ ನೋಡ್ರಿ, ಬಹಳಷ್ಟು ದಾಳಿಂಬೆ ಮಾಡಿದವಂತವ್ರು ದುಂಡಾನು ರೋಗ ಬಂತ್ರಿ, ಬಾಳ ಬಲಾಸತ್ ನಮ್ಗೆ ಟೊಮ್ಯಾಟೊ ಮಾಡಿದವರು ಬಹಳ ಲಾಸ್ ಆತ್ರಿ, ಧಾರಣಿ ಬರಲಿಲ್ಲ, ಲಾಕ್ಡೌನ್ ಆತು, ಹೀಗೆ ಹಲವಾರು ತೊಂದರೆಗಳು. ಆದ್ರೆ ನಿಮ್ದು ಅರಣ್ಯ ಕೃಷಿ ಆಧಾರಿತ ಸಮಗ್ರವಾದಂತಹ ತೋಟಗಾರಿಕೆ ಗಿಡಗಳಿದಾವೆ, ಜೊತೆಗೆ ಅರಣ್ಯದ ಒಂದು ಬೆಳೆಗಳ ಗಿಡಗಳಿದಾವೆ, ಹೂವಿನ ಬೆಳೆಗಳನ್ನು ಮಾಡ್ತಾ ಇದ್ದೀರಿ, ಸಮಗ್ರವಾಗಿರುವುದರಿಂದ ನಿಮ್ಗೆ ಎಲ್ಲೂ ಹಾನಿ ಆಗ್ತಕ್ಕಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಿಮ್ಗೆ? ಹಾನಿ ಪ್ರಶ್ನೆನೆ ಬರಲ್ಲ ಸರ್. ಯಾಕಂದ್ರೆ ನಾವು ಏನೆಲ್ಲ ಗಿಡಗಳು ಪ್ಲಾಂಟೇಶನ್ ಮಾಡ್ಕೊಂತ ಬಂದು ತೆಂಗ ಅವಾಗ ಮಾಡಿದ್ದೆ, ಈಗ 15 ವರ್ಷದಿಂದ ತನ್ನ ತಾನ ಬಿದ್ದು ಮತ್ತೆ ಅವನ ಹತ್ತಕ್ಕಾಗಲ್ರಿ ಗಿಡ. ಹೌದು, ಬಿದ್ದ ಕಾಯಿನ ಬರುತ್ತಾ ಏನಿದ್ರು ನಾವು ಎಲ್ಲಿ ಮಾರ್ಕೆಟಿಗೆ ಮಾರಕ್ ಸಹಿತ ಹೋಗಂಗಲ್ರಿ. ಒಂದ್ ಕಾಯಿ ಬೇಕಂದ್ರೆ ಅದು ಬಿದ್ದದ್ ಬರೇ 15 ರೂಪಾಯಿ ಒಂದ್ ಕೊಡ್ತೀವ್ರಿ ಸರ್. ನಾವು ಎಂತ ಬಲ್ತ್ ಕಾಯಿ ಇದ್ರು ಒಣಕಾಯಿ ಅದು ಒಣಗಿರ್ತದ, ಚಲೋ ಬಲ್ತ್ ಕಾಯಿ, ಅದು ಬಲ್ತ್ ಕಾಯಿನ ಬರುತ್ತೆ. ನಾವು 1 ರೂಪಾಯಿನ ಹೆಚ್ಚಿಗೆ ಮಾಡಲ್ಲ. ಪಾಪ ಅವ್ರು ಒಂದ್ ಕಾಯಿ ಬಂದ್ರು ಸೈಕಲ್ ಮೋಟರ್ ತಗೊಂಬಂದು ಪೆಟ್ರೋಲ್ ಸುಡ್ಕೊಂಬಂದು ಇಲ್ಲಿ ಬಂದು ಹೋಯ್ತಾರ ಅಮಾಸಿ ಹುಣ್ಣಿಗೆ. ಎಷ್ಟು ಕಾಯಿ ಇದ್ರೆ ಖರ್ಚಾಗತ್ತೆ ನಮ್ದು? ಮಾರಾಟ ಮಾಡಿ ಹೆಂಗ್ ಮಾಡಪ್ಪ ಅನ್ನೋ ಒಂದ್ ಪ್ರಶ್ನೆ ಇಲ್ರಿ. ಮಾರಾಟಕ್ಕೆ ನಿಮ್ ತೋಟಕ್ಕೆ ಬಂದ ಹೋಯ್ತಾ ಇದಾರಲ್ಲ? ಹೌದ್ರಿ ಹೌದ್ರಿ, ಪ್ರತಿಯೊಂದು ಅದೇ ತರ ರೀ. ಅಂದ್ರೆ ನಿಮ್ಗೆ ಮಾರ್ಕೆಟ್ ಮಾಡ್ಬೇಕು, ಹೋಗ್ಬೇಕು, ಬಸ್ ಹತ್ಬೇಕು ಇವತ್ತ ಅನ್ನೋದು ಒಂದು ಏನು ಸಮಸ್ಯೆ ಇಲ್ಲ? ಇಲ್ಲ ರೀ ಇಲ್ಲ. ಯಾಕಂದ್ರೆ ಕಮ್ಮಿ ರೇಟ್ ನಾವು ಇದು ಅವ್ರ ದಲಾಲ್ರಿಗೆ ಕೊಟ್ಟು ಅವ್ರು ಜಾಸ್ತಿ ತಗೊಂಡು ಇದನ್ ಮಾಡೋಕ್ಕಿಂತ ಇಲ್ಲೇ ನಾವು ಕಮ್ಮಿ ಕೊಟ್ಬಿಡ್ತೀನಿ ಎಲ್ಲ. ನಿಮ್ಮ ಒಂದು ಫೋನ್ ಸಂಖ್ಯೆ ಏನಾದ್ರು ಹೇಳ್ತೀರಾ ರೈತರು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು? ನಿಮ್ಮ ಫೋನ್ ಸಂಖ್ಯೆ ಹೇಳಿ ನಮ್ಮ ರೈತರಿಗೆ. ಹೇಳ್ತೀನಿ ಸರ್, 9484809597. ಇನ್ನೊಂದಿದೆ ನಂಬರ್? ಹ್ಞೂ, ಇನ್ನೊಂದು ಹೇಳಿ. 9696 07 37 6498 98. ಸರಿ ಸರ್, ಒಳ್ಳೇದು. ಅದೇ ಪೌರ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮಗೂ ಖುಷಿ ಆಯ್ತು. ನಮ್ಮ ರೈತರು ಯಾರಾದ್ರೂ ನಿಮ್ ತೋಟ ನೋಡ್ಬೇಕನ್ನೋರು ಬಂದು ನೋಡಬಹುದು. ಜೊತೆಗೆ ಮಾದರಿಯಾದಂತ ತೋಟ ನಿಮ್ದು, ಸಾಕಷ್ಟು ಬೆಳೆಗಳಿದಾವೆ, ಅರಣ್ಯ ಬೆಳೆಗಳು, ಹೂವಿನ ಬೆಳೆಗಳು, ಹಣ್ಣಿನ ಬೆಳೆಗಳು ಸಾಕಷ್ಟು, ಮತ್ತು ಜೇನು ಸಾಕಾಣಿಕೆ ಇದೆ ನಿಮ್ದು. ಒಳ್ಳೆ ರೀತಿಯಿಂದ 8 ಎಕರೆದಲ್ಲಿ ಅಲ್ಲೇ ತೋಟದಲ್ಲೇ ಮನೆ ಹಾಕಿಸಿ ನೆಮ್ಮದಿ ಜೀವನವನ್ನ ಸಾಗಿಸ್ತಾ ಇದ್ದೀರಿ. ಖಂಡಿತ ನಿಮ್ಮ ಮಾರ್ಗದಲ್ಲಿ ನಮ್ಮ ಜಿಲ್ಲೆ ರೈತರು ಹೋಗ್ಲಿ. ಸಾಕಷ್ಟು ಕೈ ಸುಟ್ಕೋತಾರೆ ರೈತರು, ಇತ್ತೀಚೆಗೆ ಬಹಳಷ್ಟು ಲುಕ್ಸಾನ್ ಆಗ್ತಾ ಇದ್ದಾರೆ. ಇಂಥ ಒಂದು ವಿಚಾರಗಳನ್ನ ಗಮನಿಸಿ ರೈತರು ನಿಮ್ಮ ಫೋನ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ನಿಮ್ಮೊಂದಿಗೆ ವಿಶೇಷವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಲಿಂಗಸೂರು ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ರೈತರಾದ ಆದಪ್ಪ ಅವರ ಸಮಗ್ರ ತೋಟಗಾರಿಕೆ ಮತ್ತು ಅರಣ್ಯ ಮರ ಆಧಾರಿತ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಂಧುವರೇ, ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2-3 ದಿನ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಅಗುರದಿಂದ ಚದುರಿದಂತೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 27-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 89-91%, ಕನಿಷ್ಠ ಆರ್ದ್ರತೆ 86-88% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಿಸುಮಾರು 2-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ರೈತ ಬಾಂಧವರು ಹವಾಮಾನ ಆಧಾರಿತ ಕೆಲವು ಕೃಷಿ ಚಟುವಟಿಕೆ ಮತ್ತು ಸಲಹೆಗಳನ್ನು ಅನುಸರಿಸಲು ತಿಳಿಸಲಾಗಿದ್ದು, ಸಾಮಾನ್ಯವಾಗಿ ಈಗ ಕಳೆದ ಕೆಲವು ದಿನಗಳಿಂದ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ, ಇನ್ನು ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿ ಕಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಇನ್ನು ನಾಟಿ ಮಾಡುವಾಗ ತೋಟಗಾರಿಕಾ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯನ್ನು ಭೇಟಿ ಮಾಡಿ ಬೆಳೆ ವಿಮೆ ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಹತ್ತಿ ಬೆಳೆಯಲ್ಲಿ, ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲೋನಿಕಾಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೆರೋಫಿನ್ 20 SG ಅಥವಾ 1 ಮಿಲಿಮೀಟರ್ ಅಸಿಟಾಮಿಪ್ರಿಡ್ 20 SC ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬಿತ್ತಿದ 20-25 ದಿನದಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ್ಬೇಸಾಯ ಪದ್ಧತಿ ಮೂಲಕ ಪ್ರತಿ ಎಕರೆಗೆ 300 ಮಿಲಿಮೀಟರ್ ಪೈರಿತ ಕೋಯಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಕಿಜಲೋಫಾಫ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಹಾಗೂ ಜಿಗಿ ಹುಳುವಿನ ನಿರ್ವಹಣೆಗೆ ಥೈಮಥೋಯೆಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾದಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಸಿಯಂ 50 WP ಅಥವಾ 2 ಗ್ರಾಂ ಕ್ಲೋರೋಥೋನಿಲ್ 75 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳು ನಿಯಂತ್ರಣಕ್ಕಾಗಿ 2 ಮಿಲಿಮೀಟರ್ ಕ್ಲೋರೋಫೈರಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಜತೈಫರ್ 10 SL ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೈಟನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ಇನ್ನು ಹೆಸರು ಬೆಳೆ. ಸಸ್ಯಹೇನು ಹಾಗೂ ಥ್ರಿಫ್ಸ್ ನುಸಿ ಹತೋಟಿಗಾಗಿ ಹೆಸರಿನಲ್ಲಿ 1.7 ಮಿಲಿಮೀಟರ್ ಥೈಮಥೋಯೆಟ್ 30 EC ಅಥವಾ ಮೊನೋಕ್ರೋಟಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಮೀಟರ್ ಥೈಮಥೋಯೆಟ್ 30 EC ಅಥವಾ 1 ಮಿಲಿಮೀಟರ್ ಮೊನೋಕ್ರೋಟಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಕುರಿಗಳಲ್ಲಿ ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಚಟುವಟಿಕೆಗಳ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದೊಂದು ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಇನ್ನು ಗಂಗಾವತಿ ತಾಲೂಕಿನ ಉಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. ಮೊದಲಾಂತಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ ಮೊದಲಾಂತಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ ಶಿವ ಶರಣ ನಂಬಸದಗೆ ನಾಕು ಪಾದಕ್ಕೆ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸದಗೆ ನಾಕು ಪಾದಕ್ಕೆ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗೆ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸದಗೆ ನಾಕು ಪಾದಕ್ಕೆ ಶಿವ ಶರಣ ಕಳಿಕ ರಾಮ ರಾಮ ಆಸ ಬಂಡಿಯ ಮೇಲೆ ದಾರ ಪಾದ ಮೂಡ ಪಾದ ಮೂಡವ ಪರಿ ಪರಿ ನಂಬಸವಾದ ಜ್ಞಾನ ಜಡಕಕ್ಕೆ ಆಸ ಬಂಡಿಯ ಮೇಲೆ ಭವ ಪಾದ ಮೂಡವ ಪರಿ ಪರಿ ಪಾದ ಮೂಡಾವ ಪರಿ ಪರಿ ನಂಬಸವಾದ ಜ್ಞಾನ ಜಡಕಕ್ಕೆ ಆಸ ಬಂಡಿಯ ಮೇಲೆ ಭವ ನಾರ ಪಾದ ಮೂಡಾವ ಪರಿ ಪರಿ ಪಾದ ಮೂಡಾವ ಪರಿ ಪರಿ ನಂಬಸವಾದ ಜ್ಞಾನ ಜಡಕಕ್ಕೆ ಆಸ ಬಂಡಿಯ ಮೇಲೆ ಭವ ನಾರ ಪಾದ ಮೂಡಾವ ಪರಿ ಪರಿ ಪಾದ ಮೂಡಾವ ಪರಿ ಪರಿ ನಂಬಸವಾದ ಜ್ಞಾನ ಜಡಕಕ್ಕೆ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿಳ ಸಾಲ ತೆಂಗಿನ ಮರ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿ ಕೊಂಗಿ ಕೊಂಗಿಗೆ ಎಳಿಗಾಯೆ ಕೊಂಗಿ ಕೊಂಗಿಗೆ ಎಳಿಗಾಯ ನಂಬಸವ ಬಿಲ್ಲಿ ಬಗದಾನ ಬಿಳಿಗಾಯೋ ಬಿಲ್ಲಿ.